ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,600 ರೂಪಾಯಿಯಿಂದ 23,000 ರೂಪಾಯಿ, ಅರೇಬಿಕಾ ಚೆರಿ 12,300 ರೂಪಾಯಿಯಿಂದ 13,000 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 18,800 ರೂಪಾಯಿಯಿಂದ 19,400 ರೂಪಾಯಿ, ರೊಬಸ್ಟಾ ಚೆರಿ 10,900 ರೂಪಾಯಿಯಿಂದ 11,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳೆ ಸಂಜೆ 6:51 ಕೃಷಿರಂಗದಲ್ಲಿ ಮೊದಲಿಗೆ ಮೇವಿನ ಬೆಳೆಗಳ ಮಹತ್ವ ಕುರಿತು ಡಾಕ್ಟರ್ ಕೆ ಸತ್ಯನಾರಾಯಣ ಅವರೊಂದಿಗೆ ಸಂದರ್ಶನ, ಆನಂತರ ಕೃಷಿ ಮಾಹಿತಿ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಚೆಂಬೆ ಬೆಳೆಯೂರು ಗ್ರಾಮ ನಿವಾಸಿ ಗಂಗಾ ಕಾಲೋನಿಯಲ್ಲಿ ವಾಸವಿರುವ ಬಾಬುರವರ ಪುತ್ರ ಶೇಷಪ್ಪ ಇಂದು ಮಧ್ಯಾಹ್ನ ನಿಧನರಾದರು. 45 ವರ್ಷ ವಯಸ್ಸಿನ ಶೇಷಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಡೆಯಲಿದೆ. ಕಕ್ಕಬ್ಬೆ ಪನ್ನಂಗಾಲ ಐನ್ಮಂಡ ಸೋಮಯ್ಯ ನವಿನಂಡ ಪೊಣ್ಣು ವಾಣಿ ರಾಣಿ ಅಯ್ಯಂಗ ಇಂದು 50 ಮರಣಪಟ್ಟಿತು. 49 ಬೈತರ ವಾಣಿ ರಾಣಿ ಇಂಗಡ ತಾಮನೆ ಆಲೆಂಗಡ ಪೇರ್ನಾಡು ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಣ 1 ಗಂಟೆರ ಮೀದ ಒಕ್ಕತೂಟಂಗಳತ್ತು ನಡ್ಪ. ಮಡಿಕೇರಿ ರಾಘವೇಂದ್ರ ದೇವಾಲಯ ಬಳಿಯ ನಿವಾಸಿ ಕೃಷ್ಣ ಅವರು ಇಂದು ಮಧ್ಯಾಹ್ನ ನಿಧನರಾದರು. 63 ವರ್ಷ ಪ್ರಾಯದ ಕೃಷ್ಣ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆ ನಂತರ ಮಡಿಕೇರಿ ಚೈನ್ ಬಳಿಯ ಗೇಟ್ ಬಳಿಯ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚಂಪೆ. ಪ್ರಾಯೋಜಕರು ಕೆವಿಜೆ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಜಿಲ್ಲಾ ಕೇಂದ್ರ ಮಡಿಕೇರಿನ ಜಿಲ್ಲಾಡಳಿತ ಭವನ ಹತ್ತಿರದ ತಡೆಗೋಡೆ ಕಾಮಗಾರಿನ ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವು ಖುದ್ದಾಗಿ ಹಿಂದು ವೀಕ್ಷಿಸಿದೋ. ಸಂಬಂಧಪಟ್ಟ ಇಂಜಿನಿಯರ್ ಅವರಿಂದ ಮಾಹಿತಿ ಪಡೆದೋ ಮಂತ್ರಿಗ ತಡೆಗೋಡೆ ದುರಸ್ತಿ ಕಾರ್ಯನ ಈ ವರ್ಷ ಏಪ್ರಿಲ್ ಆಖೀರಿ ಒಳಗೆ ಕಾಮಗಾರಿ ಗುರಿ ಪೂರ್ಣಗೊಳಿಸುವ ಹಂಗೆ ಮಾಹಿತಿ ಕೊಟ್ಟೋ. ಈ ಹೊತ್ತುಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊಣ್ಣಣ್ಣ, ಶಾಸಕ ಡಾಕ್ಟರ್ ಮಂತರ್ಗೌಡ, ಜಿಲ್ಲಾಧಿಕಾರಿಗ ಜಿಲ್ಲಾ ವರಿಷ್ಠಾಧಿಕಾರಿಗ ಅಂಬೇಕಲ್ ನವೀನ್ ಅವು ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕೊಡಗಿನ ಸೈನಿಕ ಶಾಲೆಗೆ ಭಾರತೀಯ ವಾಯುಸೇನೆಯ ತರಬೇತಿ ಕಮಾಂಡರ್ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಮತ್ತು ಹೆಣ್ಣು ಪ್ರಾದೇಶಿಕ ಅಧ್ಯಕ್ಷರು ವಂದನಾ ಕಪೂರ್ ಅವು ಶಾಲೆಗೆ ಭೇಟಿ ಕೊಟ್ಟೋ. ಅಲ್ಲಿಂದ ಶಾಲೆಯಲ್ಲಿದ್ದ ಯುದ್ಧವೀರರ ಸ್ಮಾರಕಕ್ಕೆ ಹೂಹಾರ ಹಾಕಿ ವೀರಯೋಧರಿಗೆ ಗೌರವ ನಮನ ಸಲ್ಲಿಸಿದೋ. ವಿರಾಜಪೇಟೆ ಮಾಜಿ ಸೈನಿಕರ ಪಾಲಿಕ್ಲಿನಿಕ್ಲಿ ಹಲ್ಲಿನ ಡಾಕ್ಟರ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟ್ ಇದೇ ಸೋಮವಾರ 13ನೇ ತಾರೀಕು ಕ್ಲಿನಿಕ್ಲಿ ಇರ್ದುಳೆತ ಮಾಹಿತಿ ಕೊಟ್ಟೋಳು. ನಾಳೆ ಐತವಾರ ಅರುಣ ಜೂನಿಯರ್ ಕಾಲೇಜ್ ಚೇರಂಬಾನೆ ಅಲ್ಲಿ ಗುರು ವಂದನಾ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಬಾರ್ಲಿ ಕಾಲೇಜಿನ ಹಳೆಯ ಶಿಕ್ಷಕರಿಗೆ ಸನ್ಮಾನ ಮಾಡುವೆತ ಕಾಲೇಜಿಂದ ಮಾಹಿತಿ ಸಿಕ್ಕಿಟ್ಟು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ಪುಕ್ಕಟೆ ಆಗಿ ನಾಟಕ ಪ್ರದರ್ಶನ ಮಡಿಕೇರಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಂಸ್ಕೃತ ಸಿರಿಬಳಗ ಟ್ರಸ್ಟ್ ಯಶೋದೆ ರಂಗ ಟ್ರಸ್ಟ್ ಬೆಟ್ಟದಲ್ಲಿ ಇವರ ಕೂಡುಕುಟ್ಟಂದ ತಿಂಡಿಗೆ ಬಂದ ತುಂಡೇರಾಯ ನಾಟಕ ಪ್ರದರ್ಶನ ಮಡಿಕೇರಿನ ಪೊಲೀಸ್ ಮೈತ್ರಿ ಭವನದಲ್ಲಿ ತಾರೀಖು 13ಕ್ಕೆ ಸೋಮವಾರ ಹಿಂಬೊತ್ತು 6:30ಕ್ಕೆ ನಡೆದಿದೆ. ಈ ನಾಟಕದ ಉದ್ಘಾಟನೆನ ಕೊಡಗು ಜಿಲ್ಲೆನ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಅಧ್ಯಕ್ಷತೆಯನ್ನ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಎಂಪಿ ಕೇಶವ ಕಾಮತ್ ಅವು ವಹಿಸುವೆ. ಸಾರ್ವಜನಿಕರಿಗೆ ಪುಕ್ಕಟೆ ಆಗಿ ಪ್ರವೇಶ ಇದ್ದದೇತ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಎಸ್ಐ ಮುನೀರ್ ಅಹಮದ್ ಅವು ಒತ್ತು ಮಾಡಿಯಳು. ಸೋಮರ್ಪೇಟೆ ತಾಲೂಕಿನ ಕೂಡ್ರಸ್ತೆ ತೋಳೂರು ಶೆಟ್ಟಳ್ಳಿ ಕೂತಿ ಮಾರ್ಗ ಆಗಿ ಹೋಗುವ SH 85 ಹೆದ್ದಾರಿನ ಆಯ್ದ ಭಾಗದ ರಸ್ತೆ ನಿರ್ಮಾಣಕ್ಕೆ ಲೋಕೋಪಯೋಗಿ ಇಲಾಖೆನ ಮಂತ್ರಿಗ ಸತೀಶ್ ಜಾರಕಿಹೊಳಿ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಇಂದು ಮಡಿಕೇರಿಯಲ್ಲಿ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಸಾರ್ವಜನಿಕರ ಪುಕಾರ್ನ ಆಲಿಸಿದರು. ಪೇಟೆನ ತಮ್ಮ ಕಚೇರಿಯಲ್ಲಿ ಸಂಸದರು ಸಾರ್ವಜನಿಕರ ತೊಂದರೆ ತಾಪತ್ರೆನ ಆಲಿಸಿದೋ, ಪರಿಹಾರ ಕಲ್ಪಿಸುವ ಭರವಸೆ ನೀಡಿದೋ, ಸಾಧ್ಯವಾದ ಮಟ್ಟಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟೋ. ಭಾಗಮಂಡಲ ಶ್ರೀ ಬಗಂಡೀಶ್ವರ ದೇವಾಲಯದಲ್ಲಿ ಜನವರಿ 13ರಂದು ಹಿಂಬೊತ್ತು 4 ಗಂಟೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆದಿದೆ. ಸಾರ್ವಜನಿಕ ಭಕ್ತಾದಿಗ ದೇವಾಲಯದಲ್ಲಿ ನಡೆಸುವ ಪೂಜೆಗೆ ಭಾಗವಹಿಸಿ ಯಶಸ್ವಿಗೊಳಿಸುವಂಗೆ ದೇವಾಲಯದ ಅಧಿಕಾರಿಗ ಕೇಳಿಕೊಂಡಳೋ. ಇಲ್ಲಿಗೆ ಸುತ್ತಿ ಚುಂಪೆ ಮುಕ್ತ. ಸುದ್ದಿ ಚೊಂಪೆ ಪ್ರಸಾರವಾಯಿತು. ಪ್ರಾಯೋಜಿಸಿದವರು ಕೆವಿಜೆ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸುಳ್ಯ. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿ ಶೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆ ಕಾಫಿಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಳೆಯಡ ಸೋಮಯ್ಯ 9448000383, ಚಂದುರ ದೇವಯ್ಯ 9480165997. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಜನವರಿ 4 ಮರಣಪಟ್ಟ ನೆಲಜಿ ಗ್ರಾಮ ಮಣವಟ್ಟಿರ ಪೌತಿ ಸುಬ್ಬಯ್ಯ ಐಂಡ ಪೊಣ್ಣು ಜೂಬಿ ತಂಗವ್ವ ಐಂಡ ಮಾದ ಕಾರ್ಯ ನಾಳೆ ನಾರಾಚ ಪೊಲಕ 11 ಗಂಟೆಗೆ ನೆಲಜಿ ದವಸ ಭಂಡಾರ ಕಟ್ಟಡದ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ಗ್ಯಾನ ಮಾಡಿದ್ದು ಬರೋನೊಂದು ಐಂಡ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಸ್ವಾಮಿ ಕಲ್ಕುಡ, ಕಲ್ಲುರುಟಿ, ದೈವರಾಜ ಗುಳಿಗ, ಸ್ವಾಮಿ ಕೊರಗಜ ದೈವಸ್ಥಾನ, ಇಂದ್ರಪ್ರಸ್ಥ ನಗರ, ಹೆಬ್ಬೆಟಗೇರಿ ಗ್ರಾಮ, ಮಡಿಕೇರಿ. ಇದರ ವಾರ್ಷಿಕ ಕೋಲೋತ್ಸವ ಮತ್ತು ಹರಕೆಯ ಕೋಲ ಇದೇ ಜನವರಿ 12 ಭಾನುವಾರ ಮತ್ತು ಜನವರಿ 19 ಭಾನುವಾರ ನಡೆಯಲಿದೆ. ಆ ಪ್ರಯುಕ್ತ ಜನವರಿ 12 ಭಾನುವಾರ ಬೆಳಿಗ್ಗೆ 6:30 ದೈವಗಳಿಗೆ ಮಹಾಮಂಗಳಾರತಿ, 9 ಗಂಟೆಯಿಂದ ಕಲ್ಕುಡ, ಕಲ್ಲುರುಟಿ, ದೈವರಾಜ ಗುಳಿಗ, ಸ್ವಾಮಿ ಕೊರಗಜ್ಜ ಕೋಲೋತ್ಸವ, ಗಂಧಪ್ರಸಾದ ವಿತರಣೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ. ಜನವರಿ 19 ಭಾನುವಾರ ಬೆಳಗ್ಗೆ 8 ಗಂಟೆಗೆ ದೈವಗಳಿಗೆ ಕೋಳಿಬೇಟೆ, ಮಧ್ಯಾಹ್ನ 12:30 ಅಗೇಲು ಪ್ರಸಾದ ವಿತರಣೆ ಮತ್ತು 1 ಗಂಟೆಗೆ ಅನ್ನ ಸಂತರ್ಪಣೆ ಜರುಗಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ತನು ಮನ ಧನ ಸಹಾಯ ನೀಡಿ ದೈವದ ಕೃಪೆಗೆ ಪಾತ್ರರಾಗಬೇಕಾಗಿ ಕುಟುಂಬಸ್ಥರು ಮತ್ತು ಭಕ್ತಾದಿಗಳು ಕೇಳಿಕೊಂಡಿದ್ದಾರೆ. ನಾಪೋಕ್ಲು ಬಲ್ಲಮಾವುಟಿ ಗ್ರಾಮ ಹತ್ರ ಮೂವೇರ ಅನ್ಮೋಲ್ ದೇವಯಂಡ ಪುಟ್ಟನ ನಮ್ಮೆ ಇಂದು ಕುಂಜಿ ಮೂವೇರ ಅನ್ಮೋಲ್ ದೇವಯಂಗ ನಲ್ಲಮೆ ಬಂದಿತ್ತು. ತಾತ ಅವಯ ಪೋರೆಯಂಡ ಗಣೇಶ್ ತಿಮ್ಮಯ್ಯ ಪಾಲಿ ಗಣೇಶ್, ಮಾಮಂಗ ಪೋರೆಯಂಡ ಅರಸು ಅನಿಲ್, ತಮ್ಮಣ ಮೂವೇರ ಅಂಶ್ ತಿಮ್ಮಯ್ಯ, ಅಮ್ಮ ಡಿಂಪಲ್ ಪಿಟಿ. ಮೂವೇರ ಅನ್ಮೋಲ್ ದೇವಯ್ಯ, ಹ್ಯಾಪಿ ಬರ್ಡೇ. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9:00-5:00 ಮತ್ತೊಂದು 3:00-10:00 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಮದೆ ಕೃಷಿಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಅಗೊಳಿ ಖಜೆ ಧನಂಜಯ, ಉಪಾಧ್ಯಕ್ಷರಾಗಿ ಯೋಗೇಶ್ ಬಿಎಸ್ ಹಾಗೂ ನಿರ್ದೇಶಕರುಗಳಾಗಿ ಮುದ್ಯನ ಚಂದ್ರಶೇಖರ್, ರಾಜು ಕೆಆರ್, ಸೀನಾ ಪಿಬಿ, ನಡುಗಲ್ಲು ರಾಮಯ್ಯ, ಬೈನರವನ ಇಂದ್ರಕುಮಾರ್, ಮುಕ್ಕಾಟಿ ಪುಂಡರಿಕ, ಕಾಯರ್ಮಾರ್ ಸುರೇಶ್, ಉಗ್ರಾಣಿ ಪಾರ್ವತಿ, ವಿರುಮಣನ ಪ್ರಜ್ಞಾ, ಮುದ್ಯನ ಅನುಪವಿದ ಆಯ್ಕೆಯಾಗಿದ್ದು, ಈ 12 ಜನರ ಗೆಲುವಿಗೆ ಕಾರಣಕರ್ತರಾದ ಸಂಘದ ಎಲ್ಲ ಸದಸ್ಯರಿಗೂ, ಮತದಾರರಿಗೂ, ಪದಾಧಿಕಾರಿ ಹಾಗೂ ಕಾರ್ಯಕರ್ತರಿಗೂ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಇವರುಗಳು ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದಾರೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 33,200 ರೂಪಾಯಿಯ 5x3 ವುಡನ್ ಡೈನಿಂಗ್ ಟೇಬಲ್ ವಿತ್ 6 ಚೇರ್ ಇದೀಗ ಕೇವಲ 19,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.